ಸಗಣಿ ಗೊಬ್ಬರ ಬಿಟ್ಟರೆ ಇನ್ನು ಎರೆಹುಳು ಗೊಬ್ಬರವನ್ನು ಮಾತ್ರ ಬಳಸಬಹುದು. ಇಲ್ಲಾಂದ್ರೆ ಮತ್ತೆ ಯಾವುದೇ ಗೊಬ್ಬರ ಬಳಸಿದ್ರೂ ಅದು ಹಾನಿಕಾರಕವೇ. ಒಂದು ಸಲ ನಮ್ಗದು ಫುಲ್ ಬೆಳೆ ಕೊಡ್ತದೆ, ಇಲ್ಲ ಅಂತಲ್ಲ, ಆದ್ರೆ ಕ್ರಮೇಣ ಅದರಲ್ಲಿ ಬೆಳೆ ಕಡಿಮೆ ಆಗ್ತಾ ಬರ್ತದೆ. ಅದು ನನ್ನ ಅನಿಸಿಕೆ, ಅದು ನಿಜನೂ ಕೂಡ. ಒಂದು ಮಾತನ್ನು ಹೇಳಿದ್ರೆ, ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡುವುದರಿಂದ ಪರಿಸರಕ್ಕೂ ಕೂಡ ಹಾನಿ ಆಗ್ತದೆ, ನಮ್ಮ ಆಹಾರಕ್ಕೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳಿ. ಆದ್ರೆ ಅಡಿಕೆ ಆಗ್ಬಹುದು ಅಥವಾ ಇನ್ನಿತರ ಬೆಳೆಗಳಾಗ್ಬಹುದು, ಏಲಕ್ಕಿ ಮತ್ತೆ ಕಾಳುಮೆಣಸು, ಇದೆಲ್ಲವೂ ಕೂಡ ವಾಣಿಜ್ಯ ಬೆಳೆಗಳು, ಆರ್ಥಿಕ ಬೆಳೆಗಳು. ಈ ದೃಷ್ಟಿಯಿಂದ ನೋಡಿದ್ರೆ ಹೆಚ್ಚು ಇಳುವರಿ ಬರಬೇಕಿದ್ರೆ ರಾಸಾಯನಿಕ ಗೊಬ್ಬರ ಬೇಕು ಅಂತ ಅನಿಸುದಿಲ್ವಾ? ಇಲ್ಲ, ಬೇರೆ ಕಡೆ ಎಲ್ಲ ಅದನ್ನು ಬಳಸುವುದು ಕೇಳಿದ್ರೆ ನಮಗೆ ಬೇಸರವಾಗ್ತದೆ. ನಿಜವಾಗಿ ನಾವು ಬೆಳೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಮಾಡಿಕೊಂಡ್ರೆ ಬೆಳೆಯನ್ನ ಅತಿಯಾಗಿ ನಾವು ನಿರೀಕ್ಷೆ ಇಟ್ಕೋಬಾರ್ದು. ಫಲವತ್ತತೆ ಇಟ್ಟು ಕಾದ್ಕೊಂಡು ಹೋದ್ರೆ ಬೆಳೆ ನಮಗೆ ಸಾಮಾನ್ಯವಾಗಿ ಕೊಡ್ತದೆ. ಕೃಷಿ ಭೂಮಿಯಲ್ಲಿ ರೈತರಿಗೆ ಯಾವಾಗೂ ಅನ್ಯಾಯ ಆಗೋದಿಲ್ಲ. ನಾವು ಸರಿಯಾಗಿ ದುಡಿತಾಯ ಮಾಡಿ ಅದನ್ನು ಸರಿಯಾಗಿ ನಿರ್ವಹಣೆ ಇಟ್ಟುಕೊಂಡ್ರೆ ಅದರಿಂದ ನಮಗೆ ಲಾಭನೇ ಬಂದ. ಅಂದ್ರೆ ಈಗ ಉದಾಹರಣೆಗೆ ತೋಟದಲ್ಲಿ ಜೇನು ಕೃಷಿ ಮಾಡಬಹುದು, ಅದರಲ್ಲಿ ಏನು ಖರ್ಚೇ ಇಲ್ಲ, ಜೇನು ಕೃಷಿಗೆ ಏನು ಖರ್ಚಿಲ್ಲ. ಇನ್ನು ಕಾಳುಮೆಣಸಿಗೂ ಕೂಡ ಹೌದು, ಬಹಳ ಖರ್ಚಿಲ್ಲ. ಗೊಬ್ಬರ ಬಳಸ್ಕೊಂಡ್ರೆ ಮುಂದೆ ಅದು ನಮಗೆ ಹಾನಿಕಾರಕ. ಈಗ ಎಷ್ಟೋ ರೈತರು ಹೇಳುವಂತಹದ್ದು, ಜಾನುವಾರು ಸಾಕಣೆ ಮಾಡಿದ್ರೆ ಅಥವಾ ಹಸು ಸಾಕಣೆ ಮಾಡಿದ್ರೆ ನಿರ್ವಹಣೆ ಮಾಡುದು ಕಷ್ಟ ಆಗ್ತದೆ ಅಂತ ಹೇಳಿ, ಹಾಲಿನ ವಿಲೇವಾರಿಗೂ ಕೂಡ ತೊಂದರೆ ಆಗ್ತದೆ, ಮತ್ತೆ ಜಾನುವಾರುಗಳೊಂದು ಕೊಟ್ಟಿಗೆ ಕೆಲಸ ಮಾಡುವಂತಹವರು ಕೂಡ ಈಗ ಲಭ್ಯ ಇಲ್ಲ ಅಂತ ಹೇಳಿ, ನಿಮ್ಮ ಒಂದು ಅನುಭವ ಏನು? ಹಾಗೇನಿಲ್ಲ, ನಾವು ಕೆಲಸ ಮಾಡ್ಲಿಕ್ಕೆ ಕಷ್ಟ ಅಂತ ತಿಳ್ಕೊಂಡ್ರೆ ಅದು ಕಷ್ಟ, ಇಲ್ಲಾಂದ್ರೆ ಈಗ ನಾವು ಜಾನುವಾರುಗಳನ್ನ ಇಟ್ಕೊಂಡಿದ್ದೇವೆ. ರೈತರು ನಿಜವಾಗಿ ಜಾನುವಾರುಗಳನ್ನು ಇಟ್ಕೊಳ್ಬೇಕು, ಯಾಕೆಂದ್ರೆ ಸಗಣಿ ನಾವು ಖರೀದಿ ಮಾಡಿ ತರೋದು ಅಂದ್ರೆ ಅದರಲ್ಲಿ ಅರ್ಧ ಸಗಣಿ ಇದ್ರೆ ಅರ್ಧ ಮಣ್ಣು ಮಿಕ್ಸ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ದನ ಸಾಕಿದಷ್ಟು ಒಳ್ಳೆಯದು. ಇನ್ನು ಹೈನುಗಾರಿಕೆ ಅಂತ ಅಂದ್ರೆ ಎಲ್ಲ ಕಡೆ ಅದು ಸವಲತ್ತು ಇರೋದಿಲ್ಲ, ಈ ನಮ್ಮ ಊರಲ್ಲೂ ಇಲ್ಲ ಅದು. ಆದ್ರೆ ಮನೆ ಮನೆಯಲ್ಲಿ ಎಲ್ಲರೂ ದನ ಸಾಕೋದಿಲ್ಲ, ಅವಾಗ ಅವರು ಹಾಲಿದ್ರೆ ಕೊಡಿ ಅಂತ ಕೇಳ್ತಾರೆ. ಪಕ್ಕದ ಮನೆಯಲ್ಲಿ ಕೊಡಬಹುದು, ಇನ್ನು ಹೊರಗಿಂದ ಈಗ ಟೀಚರ್ಸ್ ಇವರೆಲ್ಲ ಇರ್ತಾರೆ, ಅವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತದೆ. ಇನ್ನು ನಮಗೂ ಅದು ಆ ಪ್ಯಾಕೆಟ್ ಹಾಲು ತಗೊಂಡು ಜೀವನ ಮಾಡೋದ್ರಕ್ಕಿಂತ ಇದು ಉತ್ತಮ, ದನ ಸಾಕಿದ್ರೆ ಎಲ್ಲಾ ರೀತಿಯಿಂದಾನು. ಈಗ ಇರುವಂತಹ ಒಂದು ಎರಡು ನಾಲ್ಕು ಹಸುಗಳನ್ನ ಸಾಕೊಂಡಿದ್ರೆ ಇಡೀ ತೋಟಕ್ಕೆ ಗೊಬ್ಬರ ಮಾಡಬೇಕಿದ್ರೆ ಹೇಗೆ? ಹಾಗೆ ಎರಡು ನಾಲ್ಕು ಇದು ಮಾಡ್ಕೊಂಡ್ರೆ ಆಗೋದಿಲ್ಲ. ಏನಾದ್ರು ಅಂದ್ರೆ ಒಂದ ಈಗ ಒಂದು ಹತ್ತಿಪ್ಪತ್ತು ಇಟ್ಕೊಂಡ್ರೆ ಇಡೀ ತೋಟಕ್ಕೆ ಅಂದ್ರೆ ನಮಗೆ ಎಷ್ಟು ಎಕರೆ ಇದೆ ಹೇಳೋದ್ರ ಮೇಲೆ ಇರ್ತದೆ. ಕೆಲವು ನಾವು ತರಲೇಬೇಕು. ಇನ್ನು ನಾನು ಗೊಬ್ಬರ ಇದನ್ನು ಮಾಡಿದಾಗ ಅದು ಈ ಗ್ಯಾಸ್ ಪಾಯಿಂಟ್ ಇಂಥದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ಆರೋ ಟೈಮಿಗೆ ಈಗ ಒಣ ತಪ್ಪಲೆ ತಂದು ಅದ್ರ ಮಿಕ್ಸ್ ಮಾಡಬಹುದು, ಹಸಿ ಸೊಪ್ಪು ಹಾಕಿ ಅದನ್ನು ಅಂದ್ರೆ ಈಗ ಒಂದು ಲೋಡ್ ಗೊಬ್ಬರ ಆಗ್ತದೆ ಅಂದ್ರೆ ಎರಡು ಮಾಡ್ಕೊಳ್ಬಹುದು. ಹಾಗೆ ಮಾಡಿ ಗೊಬ್ಬರವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದನ್ನು ಯಾವ ರೀತಿ ಮಾಡ್ತಿದ್ರಿ? ನಾವು ಕೂಡ ಹಾಗೆ ಮಾಡ್ತೇವೆ. ಈಗ ಇದ್ರ ಬೇಸಿಗೆ ಇದರಲ್ಲಿ ತೆರಕು ಅಂತ ಹೇಳ್ತೇವೆ, ಒಣ ತಪ್ಪಲೆ ಅದನ್ನು ತಂದು ಹಾಕ್ತೇವೆ. ಈಗ ಮಳೆಗಾಲದಲ್ಲಿ ಏನೇ ಈಗ ಹೊರಗಿಂದ ಗಿಡ ಇದೆಲ್ಲ ಕಡಿದು ಹಸಿ ಗಿಡವನ್ನು ಹಾಕಿ ಸ್ವಲ್ಪ ತಂದು ಹಾಕ್ತೇವೆ. ಹಾಗೆ ಮಾಡಿ ಈಗ ಡಬಲ್ ಮಾಡ್ಕೊಳ್ಳೋದು ಗೊಬ್ಬರವನ್ನು. ಎರೆ ಗೊಬ್ಬರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ನೀವೇನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ನಾವು ಮಾಡಿದ್ವಿ, ಆದ್ರೆ ನಮ್ದು ಅಷ್ಟು ಸಕ್ಸಸ್ ಆಗಿಲ್ಲ. ಹಾಗಾಗಿ ಎಲ್ಲಾದ್ರೂ ಸಿಗೋದನ್ನ ತರೋದು ಈಗ ಅಷ್ಟೇ. ಅಂದ್ರೆ ಈ ನಾವು ಹೂವಿನ ಗಿಡಕ್ಕೆಲ್ಲ ವಿಶೇಷವಾಗಿ ಎರೆಹುಳು ಗೊಬ್ಬರನೇ ಹಾಕ್ತೇವೆ. ಅಂದ್ರೆ ಮತ್ತು ತರಕಾರಿ ಬಗ್ಗೆ ಆಮೇಲೆ ಮಾತನಾಡುವ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಬಾಳೆ ಬೆಳಿಬಹುದು, ಕಾಳು ಮೆಣಸು ಬೆಳಿಬಹುದು, ಏಲಕ್ಕಿ ಬೆಳಿಬಹುದು ಅಂತೆಲ್ಲ ಹೇಳಿದ್ರಿ, ಈ ಬಗ್ಗೆ ಹೇಳಿ. ಕಾಳು ಮೆಣಸಿನ ಒಂದು ನಿರ್ವಹಣೆ ಅಂದ್ರೆ ಏನ್ ಮಾಡಬೇಕು? ಕಾಳು ಮೆಣಸಿನ ನಿರ್ವಹಣೆ ಅಂದ್ರೆ ಅದು ಕಾಲಕಾಲಕ್ಕೆ ಅದಕ್ಕೂ ಕೂಡ ಔಷಧಿ ಇದನ್ನು ಉಪಯೋಗ ಮಾಡಬೇಕಾಗ್ತದೆ. ನಾವು ಈಗ ತೋಟಕ್ಕೆ ಏನೋ ಸಿಂಪಡಣೆ ಮಾಡ್ತೇವೆ ಔಷಧಿ, ಅಡಿಕೆ ಗಿಡಕ್ಕೆ, ಅಡಿಕೆಗೆ ಈಗ ಟೈಮಿಗೆ ಕೊಳೆ ರೋಗ ಇದು ಬರೋ ಟೈಮಿಗೆ ಸಿಂಪಡಣೆ ಮಾಡ್ತಾ ಇದ್ದೀವಿ ಮಳೆಗಾಲದಲ್ಲಿ. ಅದಕ್ಕೂ ಕೂಡ ಅದನ್ನೇ ನಾವು ವಿಶೇಷವಾಗಿ ಮೈಲು ತುತ್ತ ಅಂತ ಹೇಳ್ತೇವಲ್ಲ, ಅದನ್ನು ಸುಮ್ಮನೆ ಅದನ್ನು ಹಾಕಿ ಅದಕ್ಕೆ ಮಾಡಬೇಕು, ಸಿಂಪಡಣೆ ಮಾಡಬೇಕು. ಇನ್ನು ಅದು ಎಲೆಗಳೆಲ್ಲ ಒಣಗಿ ಕೊಳೆತು ಹಿಂಗಾದದ್ದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಗೊಬ್ಬರ ಅಂದ್ರೆ ಅಡಿಕೆ ಗಿಡಕ್ಕೆ ಹಾಕಿದ್ದೆ ಅದಕ್ಕೆ ಅದು ತಗೋತದೆ, ಅದಕ್ಕೆ ಅಂತ ಬೇರೆ ಏನು ಬೇಕಾಗುದಿಲ್ಲ. ಕಾಳುಮೆಣಸು ಬಳ್ಳಿ ಇರುವಂತಹ ಒಂದು ಅಡಿಕೆ ಮರಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಡುದಿಲ್ಲ? ಹಾಗಂತ ಇಲ್ಲ, ನಾವೆಲ್ಲ ಅಂದ್ರೆ ಎಲ್ಲಾ ಅಡಿಕೆ ಗಿಡಕ್ಕೂ ಸಾಧಾರಣವಾಗಿ ಇಟ್ಕೊಳ್ತಾರೆ, ಅದೇ ಪ್ರಮಾಣದಲ್ಲಿ ಒಂದೇ ಪ್ರಮಾಣದಲ್ಲಿ ಹಾಕ್ತಾ ಹೋಗ್ತಾರೆ. ಹಿಂಗೆ ಏಲಕ್ಕಿಗೆ ಏಲಕ್ಕಿಗೆ ನಾವು ಸ್ವಲ್ಪ ಕೊಡಬೇಕಾಗ್ತದೆ, ಅದು ಕಸೆ ಬಿಡೋ ಟೈಮಿಗೆ ಸ್ವಲ್ಪ ಅದನ್ನು ಕೈ ಆಡಿಸಿ ಎಲ್ಲ ಮೇಲ್ಗಡೆ ಮಾಡಿ ಏನಾದ್ರು ಕಸ ಗಿಸ ಇದ್ದಿದ್ದೆಲ್ಲ ತೆಗೆದು ಅದು ಸ್ವಲ್ಪ ಒಂದು ಸ್ಟ್ಯಾಂಡ್ ತರ ಮಾಡಿಕೊಟ್ರೆ ಒಳ್ಳೇದು. ಅಂದ್ರೆ ನಾಲ್ಕು ಮೂಲೆ ಚೌಕಾಕಾರದಲ್ಲಿ ಸ್ಟ್ಯಾಂಡ್ ಮಾಡಿ ಕಸೆಗಳನ್ನೆಲ್ಲ ಮೇಲೆ ಎತ್ತಿ ಕೊಟ್ರೆ ಒಳ್ಳೇದು. ಆ ತರ ಮಾಡಿ ಅದಕ್ಕೂ ಸ್ವಲ್ಪ ಮಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಎರೆಹುಳು ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಇದನ್ನೇ ಬಳಸ್ತೇವೆ ನಾವು. ಈ ಏಲಕ್ಕಿ ಸಾಮಾನ್ಯವಾಗಿ ಹಣ್ಣು ಬರುವಂತದ್ದು ಮಳೆಗಾಲದಲ್ಲಿ. ಹಾ ಅದು ಹೌದು. ಅಂದ್ರೆ ಇನ್ನು ಸ್ವಲ್ಪ ದಿವಸ ಹೋಗ್ಬೋದು, ಅಂದ್ರೆ ಒಂದೊಂದು ಮಣ್ಣಿನ ಇದ್ರೆ ಹಾ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತದೆ. ಈಗ ಸ್ವಲ್ಪ ಎಳೆ ಏಲಕ್ಕಿ ಈಗ ಆಗಿದೆ, ಇನ್ನೊಂದು ತಿಂಗಳ ಹೋಗ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಅದನ್ನ ಇದು ಮಾಡ್ಲಿಕ್ಕೆ ಒಣಸ್ಲಿಕ್ಕೆ ಅದಕ್ಕೆ ಕಷ್ಟ, ಅದು ಡ್ರೈಯರ್ ಅದು ಏನಾದ್ರು ಇಟ್ಕೊಂಡು ಮಾಡ್ಬೇಕಾಗ್ತದೆ. ವಿಶೇಷವಾಗಿ ಏಲಕ್ಕಿ ಹಣ್ಣುಗಳನ್ನು ತಿನ್ನುವಂತಹ ಮುಳ್ಳಂದಿ ನೋವು ಅಥವಾ ಬೇರೆ ಸಮಸ್ಯೆಗಳು ಬರೋದಿಲ್ವಾ? ಅದು ಬಾಳ ಇದೆ. ಅಂದ್ರೆ ಒಂದು ಸಣ್ಣ ತರ ಕುರ್ಲಿ ಏಡಿ ಅಂತೆ ಅದು, ಮತ್ತೆ ಈ ಹಾವು ಅದೆಲ್ಲ. ಹಾವು ತಿಂತದೆ ಏಲಕ್ಕಿ? ನಾವು ಒಳನಾಡಿ ಭಾಷೆಯಲ್ಲಿ ಕೆರೆ ಹಾವು ಅಂತ ಹೇಳ್ತೇವೆ. ಅದು ಸಣ್ಣ ತೂತು ಮಾಡಿ ಒಳಗಿನ ಬೀಜವನ್ನೆಲ್ಲ ತಿಂದು ಬಿಡ್ತದೆ. ಹ ಪೊಳ್ಳಾಗಿರ್ತದೆ ಅದು. ಅದಕ್ಕೆ ಏಲಕ್ಕಿಗೆ ಕೂಡ ಬಾಧೆ ಬಹಳ ಇದೆ. ಆದ್ರೆ ನಾವು ಅದನ್ನ ಮೇಂಟೈನ್ ಮಾಡಬೇಕು ಸ್ವಲ್ಪ. ಹೇಗೆ ಮಾಡೋದು? ಹೇಗೆ ಮಾಡೋದು ಅಂದ್ರೆ ಈಗ ಏಡಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸ್ವಲ್ಪ ಏನಾದ್ರೂ ಒಂದೇ ಔಷಧಿ ಅಥವಾ ಏನಾದ್ರೂ ಒಂದಲ್ಲಿ ಅವರಿಗೆ ಸ್ವಲ್ಪ ಹಾವಿಗೆ ಸ್ವಲ್ಪ ಹೆದರಿಕೆ ಆಗುವಂಗೆ ಏನಾದ್ರೂ ಬಟ್ಟೆ ಗಿಟ್ಟೆ ಕಟ್ಟಿ ಆ ತರ ಮಾಡಿ ಇಟ್ಕೊಳ್ಬೇಕು. ಮೆಷಿನ್ ಹಾಕ್ಲಿಕ್ಕೆ ಇಲ್ಲ, ಅದು ಬಲೆ ಟೈಪ್ ಹಾಕುದಂದ್ರೆ ನಾವು ತೋಟದಲ್ಲೇ ಅದು ಇದು ಮಾಡೋದಾದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡಬಹುದು ಅಷ್ಟೇ. ಸರ್, ಈಗ ಅಡಿಕೆಯಲ್ಲಿ ವಿಶೇಷವಾಗಿ ಕೊಳೆ ರೋಗದ ನಿರ್ವಹಣೆಗಾಗಿ ನೀವು ಬೋರ್ಡೋ ಸಿಂಪರಣೆ ಮಾಡ್ತೀರಿ ಅಂತ ಹೇಳಿದ್ರಿ. ಆ ಬೋರ್ಡೋ ಸಿಂಪರಣೆ ಕಾಲಕಾಲಕ್ಕೆ ಸರಿಯಾಗಿ ಆಗ್ತಾ ಇದೆಯೋ ಅಥವಾ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದ? ಕಾಲಕಾಲಕ್ಕೆ ಆಗ್ತಾ ಇದೆ. ಅಂದ್ರೆ ನಮಗೆ ಸ್ವಲ್ಪ ಕೂಲಿ ಕೆಲಸದವರ ಅಭಾವದಿಂದ ಹೆಚ್ಚು ಕಡಿಮೆ ಆಗ್ತದೆ ಒಂದೊಂದ್ಸಲ. ಮಳೆ ಫಸ್ಟ್ಗೆ ಮಳೆ ಇಲ್ಲ ಅಂತೇಳಿ ನಾವು ಬಿಟ್ಕೊಳ್ಳೋದು, ಆಮೇಲೆ ಸಡನ್ ಆಗಿ ಮಳೆ ಪ್ರಾರಂಭ ಆದ್ರೆ ನಮ್ಗೆ ಔಷಧಿ ಸಿಂಪಡಣೆಗೆ ಅವಕಾಶನೇ ಸಿಗುದಿಲ್ಲ. ಈಗ ಕಳೆದ ವರ್ಷ ಎಲ್ಲ ಹಾಗೆ ಆಯ್ತು, ಕೊಳೆ ರೋಗ ಸ್ವಲ್ಪ ಜಾಸ್ತಿನೇ ನಮಗೆ ಗುಂದಿಸಿ ಇದ್ರಲ್ಲಿ ಎಲ್ಲ ಕಡೆನೂ ಕೊಳೆ ಜಾಸ್ತಿ ಆಯ್ತು. ಹಾಗಾಗಿ ಈ ಸಲ ಸ್ವಲ್ಪ ಜನ ಎಚ್ಚೆತ್ಕೊಂಡಿದ್ದಾರೆ, ಮೇಲೆ ಅಷ್ಟಿಗೆ ಎಲ್ಲ ಔಷಧಿ ಸಿಂಪಡಣೆ ಮಾಡಿದ್ದಾರೆ. ಮೇಲೆ ಬೆಳೆ ಬಂದಿದೆ, ಮೇದಲ್ಲಿ ಬಂದ್ರೆ ಸ್ವಲ್ಪ ಆ ಟೈಮಿಗೆ ಇದು ಮಾಡ್ಕೊಂಡಿದ್ದಾರೆ. ತಿಂಗಳಿಗೆ ಒಂದು ಸಲ, ತಿಂಗಳ ಅಂದ್ರೆ 28 ದಿವಸಕ್ಕೆ ಶುರು ಮಾಡೋದು. ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಕೊಳೆ ಈಗ 2-3 ವರ್ಷ ಆಯ್ತು, ಎಲ್ಲರೂ ಕೊಳೆ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಈಗ ಅಡಿಕೆ ತೋಟದ ಒಳಗಡೆ ಈ ಬಾಳೆ ಗಿಡಗಳನ್ನು ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕು? ಅದಕ್ಕೆ ವಿಶೇಷ ಏನು ಕೆಲಸ ಇಲ್ಲ. ಬಾಳೆಗಿಡ ಸರಿಯಾಗಿ ನಾವು ಹಚ್ಕೊಂಡ್ರೆ ನಿರ್ವಹಣೆಗೆ ಅಂತ ಏನು ವಿಶೇಷ ಇಲ್ಲ. ಸ್ವಲ್ಪ ಮಂಗಗಳ ಕಾಟ ಒಂದು ಬಿಟ್ರೆ, ಮಂಗ ಹಂದಿ ಈ ತರ ಕಾಟ ಬಿಟ್ರೆ ಬಾಳೆ ಗಿಡಕ್ಕೆ ನಿರ್ವಹಣೆ ಅಂತ ಏನು ವಿಶೇಷ ಕೆಲಸ ಇಲ್ಲ. ಬಾಳೆ ಸ್ಪ್ರಿಂಕ್ಲರ್ ನೀರು ಹಾಕುವಾಗ ತೊಂದರೆ ಆಗುದಿಲ್ವಾ? ಹಾ ಅದಾಗ್ತದೆ, ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಬಹಳ ಇಟ್ಕೋಬಾರ್ದು. ಇನ್ನು ಬಾಳ ಬಂದ್ರೆ ಇಲ್ಲ, ಬಾಳೆಗಿಡ ಬಹಳ ದೊಡ್ಡ ಹಿಂಡಾದಾಗ ಅದನ್ನು ತೆಗಿಬೇಕು, ಇಲ್ಲ ಅಂದ್ರೆ ಮನೆ ಜಕ್ಕು ಬರ್ಲಿಕ್ಕೆ ಸಣ್ಣ ಸಣ್ಣ ಬರ್ಲಿಕ್ಕೆ ಆಗ್ತದೆ. ಹಂಗಾಗಿ ಅದನ್ನು ಸ್ವಲ್ಪ ಕಡಿಮೆನೆ ಇಟ್ಕೊಳ್ಬೇಕು. ಆಮೇಲೆ ಅಡಿಕೆಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಹೇಳಿ. ಇಲ್ಲ, ಚಾಲಿ ಮಾಡುವಂತದ್ದು, ಒಣಗಿಸುವಂತದ್ದು ಅಥವಾ ಬೇಯಿಸುವಂತದ್ದು? ಅಡಿಕೆಯನ್ನ ಅಂದ್ರೆ ನಾವೀಗ ಅಕ್ಟೋಬರ್ ನವೆಂಬರ್ ದಲ್ಲಿ ಹಣ್ಣಾಗ್ತಾ ಬರ್ತದೆ, ಆವಾಗ ನಾವು ಹಸಿ ಅಡಿಕೆಯನ್ನ ಅಂದ್ರೆ ಕಾಯಿ ಅಡಿಕೆ ಅಂತ ಅದನ್ನ ತೆಗೆದು ಸುಲಿದು ಬೇಯಿಸಿ ಕೆಂಪಡಿಕೆ ಮಾಡೋದು. ಅದ್ರ ಜೊತೆ ಅಡಿಕೆ ತೆಗಿಬೇಕಾದ್ರೆ ಈಗ ಹಣ್ಣಾಗಿದ್ದನ್ನು ತೆಗೆದು ಅದನ್ನ ಬಿಳಿ ಅಡಿಕೆ ಚಾಲಿ ಅಡಿಕೆ ಮಾಡ್ತೇವೆ. ಇನ್ನು ಇದನ್ನ ಬಣದ ಅಡಿಕೆಯನ್ನ ಬೇಯಿಸಿ ಒಣಸಿ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ. ಮತ್ತೆ ಅಡಿಕೆ ಅದನ್ನಂದ್ರೆ ಈಗ ಚಾಲಿಯನ್ನ ನಾವು 1 ಕ್ವಿಂಟಲ್ ಮಾಡೋದು, ಕೆಂಪಡಿಕೆಯನ್ನ 75 kg ಆಗ್ತದೆ. ಅಂದ್ರೆ ಅಷ್ಟು ಸ್ವಲ್ಪ ಕಡಿಮೆ ಬರ್ತದೆ, ಆದ್ರೂ ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಅಂತೇಳಿ ಅದನ್ನೇ ಮಾಡ್ತೇವೆ ನಾವು. ಅಂದ್ರೆ ಎರಡು ಸಮಾನವಾಗಿ ಇಟ್ಕೊಳ್ತೇವೆ, ಚಾಲಿ ಮತ್ತು ಬಣ್ಣ. ಅಂದ್ರೆ ಯಾವುದೇ ಒಂದು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ರೇಟ್ ಡಿಫ್ರೆನ್ಸ್ ಇರೋದ್ರಿಂದ ಈಗ ಚಾಲಿ ರೇಟ್ ಬರ್ತದೆಯೋ ಬಣ್ಣಕ್ಕೆ ರೇಟ್ ಬರ್ತದೆ ಅಂತ ಗೊತ್ತಾಗುದಿಲ್ಲ. ಹಾಗಾಗಿ ಎರಡನ್ನು ಸರಿ ಸಮಾನವಾಗಿ ಮಾಡ್ಕೊಂಡು ಹೋಗ್ತೇವೆ. ಅಡಿಕೆಯಲ್ಲಿ ಕೊಯ್ಲು ಮಾಡಿದ ನಂತರದ ನಿರ್ವಹಣೆ ಅಂತಂದ್ರೆ ಅದನ್ನ ಹಳತಿಗೆ ಸ್ಟಾಕ್ ಇಡುವಂತ ಒಂದು ಪದ್ಧತಿ ಇದೆಯೋ ಅಥವಾ ನೇರವಾಗಿ ಮಾರಾಟ ಮಾಡ್ತೀರಾ? ಇಲ್ಲ, ನಾವು ಸ್ಟಾಕ್ ಇಡ್ತೇವೆ. ಅಂದ್ರೆ ಚಾಲಿ ಅಂದ್ರೆ ಚಾಲಿ ಅನ್ನೋದು ಸುಲಿದಾದ್ಮೇಲೆ ಅದನ್ನ ಬೇರೆ ಬೇರೆ ಕ್ವಾಲಿಟಿ ಮಾಡ್ತಾರೆ. ಅಂದ್ರೆ ಕೊಳೆ ಬೇರೆ, ಬಿಳಿ ಬೋಟ್ ಬೇರೆ, ಅದರಲ್ಲಿ ಮತ್ತೆ ಸೆಕೆಂಡ್ ಬೇರೆ, ಫಸ್ಟ್ ಕ್ಲಾಸ್ ಬೇರೆ. ಆ ತರ ಮಾಡಿ ಬೋಟು ಕೊಳೆ ಮತ್ತು ಕೆಂಪದ ಬೆಟ್ಟೆ ಅಂತ ಹೇಳ್ತೇವೆ, ಅದು ಕೊಳೆ ಅದು ಹಾಳಾಗ್ತದೆ ಅಂತಲ್ಲ, ಅದನ್ನೆಲ್ಲ ಸ್ವಲ್ಪ ಮೊದಲೇ ಕೊಟ್ಕೊಳ್ತಾರೆ. ಈಗ ಫಸ್ಟ್ ಅಡಿಕೆ ಮಾತ್ರ ಇಟ್ಕೊಳ್ಳೋದು, ಅದು ನಾವು ಕೆಲವೊಂದ್ಸಲ ನಾವು ಮನೆಯಲ್ಲೇ ಇಟ್ಕೊಳ್ತೇವೆ, ಕೆಲವೊಂದ್ಸಲ ಮಾರ್ಕೆಟ್ಗೆ ತಗೊಂಡೋಗಿಡ್ತೇವೆ. ಅಲ್ಲಿ ಆಮೇಲೆ ಅಡಿಕೆ ತೋಟದಲ್ಲಿ ನೀರಿನ ನಿರ್ವಹಣೆ ಎಲ್ಲ ಹೇಗೆ, 4-5 ದಿವಸಕ್ಕೊಂದ್ಸಲ ನೀರು ಕೊಡಬೇಕು ಅಥವಾ ಆ ಮಣ್ಣಿನ ಒಂದು ತೇವಾಂಶ ನೋಡ್ಕೊಂಡು ಕೊಡುವಂತಹದ್ದು ಹೇಗೆ? ಅದು ಮಣ್ಣಿನ ತೇವಾಂಶ ನೋಡ್ಕೊಳ್ಬೇಕಾದ್ರೆ ಅಂದ್ರೆ ಕೆಲವು ಇದರಲ್ಲಿ ನಮ್ದು ತೋಟದಲ್ಲೂ ಅದು ಅಡಿತಂಗ್ಳ ಅಂತ ಹೇಳ್ತೇವೆ, ಅದು ಫುಲ್ ಒಣಗೋದೇ ಇಲ್ಲ, ಅದು ಅಲ್ಲಿ ಸ್ವಲ್ಪ ಕಡಿಮೆ ಕೊಡ್ಬೇಕಾಗ್ತದೆ. ಅಂದ್ರೆ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಕೊಳೆ ಜಾಸ್ತಿ, ಇಲ್ಲ ಅಂದ್ರೆ ನಾವು ಬೇಸಿಗೆಯಲ್ಲೂ ನಾವು ನೀರು ಕೊಡ್ತಾನೆ ಉಳಿದ್ರೆ ಅಲ್ಲಿ ಕೊಳೆ ಜಾಸ್ತಿ ಬರ್ತದೆ. ಇನ್ನು ಸ್ವಲ್ಪ ಗುಡ್ಡ ಪ್ರದೇಶ, ಒಣ ಭೂಮಿ ಇದ್ದಲ್ಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತೇವೆ. ಈಗ ಇಲ್ಲಿ ಕೊಟ್ಟಿವಿ ಅಂದ್ರೆ ಇಲ್ಲಿ ಮುಗಿದ ಮೇಲೆ ಮುಂದಿನ ಆಚೆ ಕಡೆ ಹಿಂಗ್ ಮಾಡ್ಕೊಂಡು 15 ದಿವಸಕ್ಕೆ ಒಂದ್ಸಲ ಅಲ್ಲಿ ಬರ್ಲೇಬೇಕು. ಇದಕ್ಕೆ 15 ದಿವಸಕ್ಕೊಂದ್ಸಲ ಕೊಟ್ರೆ ಸಾಕಾಗ್ತದೆ, 15 ದಿವಸಕ್ಕೊಂದ್ಸಲ ಕೊಟ್ರೆ ಸಾಕು. ಅಂದ್ರೆ ಒಂದು ಕಡೆ ಕೊಟ್ರೆ ಒಂದ್ ದಿವಸ, ಅಂದ್ರೆ ಈಗ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಅಲ್ಲ, ಅಲ್ಲಿ ಒಂದು ದಿವಸ ಅಲ್ಲಿ ಕಂಟಿನ್ಯೂ ಅಲ್ಲೇ ಇಡೋದು, ಚೇಂಜ್ ಮಾಡೋದಿಲ್ಲ. ಇವತ್ತು ಇಲ್ಲಿ, ಮುಂದೆ ಮಾರನೇ ದಿವಸ ಮತ್ತೊಂದು ಕಡೆ, ಹಿಂಗೆ ಹಾಗೆ ಮಾಡ್ತಾ ಹೋಗು. ಈಗ ಕೃಷಿಯಲ್ಲಿ ಯಾಂತ್ರೀಕರಣದ ಒಂದು ಸಾಧ್ಯತೆಯ ಬಗ್ಗೆ ಹೇಳಿ. ನಿಮ್ಮ ತೋಟದಲ್ಲಿ ಬೇರೆ ಬೇರೆ ಯಂತ್ರಗಳ ಬಳಕೆ ಆಗ್ತಾ ಇದೆ, ಯಂತ್ರ ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಅಂತಲ್ಲ, ಒಂದು ಕಾರ್ಬನ್ ಫೈಬರ್ ಧೋಟಿ ಆಗ್ಬಹುದು, ಕಳೆ ಕೊಚ್ಚುವ ಯಂತ್ರ ಆಗ್ಬಹುದು, ಇದರ ಬಳಕೆಯಲ್ಲಿ ಆಗ್ತಾ ಇದೆಯಾ? ಹಾ, ಕಳೆ ಮಿಷನ್ ಉಪಯೋಗಿಸ್ತೇವೆ. ಇನ್ನು ಡೋಟಿ ಅಂತ ಈಗ ಅಡಿಕೆ ಕೊಯ್ಲಿಕ್ಕೆ ಬಂದಿದೆ, ಅದನ್ನ ಉಪಯೋಗಿಸ್ತೇವೆ. ಇನ್ನು ಈಗ ಔಷಧಿ ಸಿಂಪರಣೆಗೂ ಮಿಷನ್ ಬಂದಿದೆ, ಅದು ಈಗ ಒಂದು ಮಿಷನ್ ಇಟ್ಕೊಂಡ್ರೆ ಇಬ್ರು ಔಷಧಿ ಸಿಂಪರಣೆ ಮಾಡಬಹುದು, ಆ ತರ ಅದನ್ನು ಮಿಷನ್ ಇಟ್ಕೊಂಡಿದ್ದೇವೆ. ಇವತ್ತು ಮತ್ತೆ ಅದಂತ ದೊಡ್ಡ ಮಿಷನ್ ಏನಿಲ್ಲ. ಇಂತಹ ಯಂತ್ರಗಳು ಬಂದ ನಂತರ ನಿಮ್ಮ ಕೃಷಿ ಎಷ್ಟು ಮಟ್ಟಿಗೆ ಸುಲಭ ಆಗಿದೆ? ಸುಲಭ ಅಂದ್ರೆ, ಮೊದಲೆಲ್ಲ ಇದು ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಒಬ್ಬರು ಹಿಡ್ಕೊಂಡು ಅದನ್ನ ಪಂಪ್ ಹಾಕ್ತಾ ಇರ್ಬೇಕಾಗ್ತಿತ್ತು, ಹಾ ವೈರ್ ಎಳಿಲಿಕ್ಬೇಕು, ಅಂತದ್ದೇನಿಲ್ಲ, ಸವಲತ್ತು ಆಗ್ತದೆ ಅದರಿಂದ. ಈ ಮಿಷನ್ ಇದಾಗ್ಲಿ, ಇನ್ನು ಅಡಿಕೆ ಕೊಯ್ಲಿಕ್ಕೆ ಅವ್ರು ಬರ್ಲಿಲ್ಲ ಅಂದ್ರು ರೂಢಿ ಮಾಡ್ಕೊಂಡ್ರೆ ಮನೆಯಲ್ಲೇ ನಾವೇ ಆದ್ರೂ ಮಾಡ್ಕೊಳ್ಬಹುದು. ಮಳೆಗಾಲದಲ್ಲಿ ಕೂಡ ಮರ ಹತ್ತಬೇಕಾಗಿಲ್ಲ, ಕೆಳಗಿನಲ್ಲಿ ಸಿಂಪಡಣೆ ಮಾಡಬಹುದು. ಹೌದೌದು, ಮಳೆಗಾಲದಲ್ಲಿ ಅವಶ್ಯಕತೆ ಇಲ್ಲ. ಈಗೆಲ್ಲ ಮರ ಹತ್ತೋರು ಸ್ವಲ್ಪ ಕಡಿಮೆ ಆಗ್ತಾ ಇದಾರೆ, ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಬಿದ್ದುಕೊಂಡಿದಾಗೆ ಮರ ಹತ್ತೋರು ಸಿಗುವುದು ಕಷ್ಟ. ಈಗ ಮರ ಹತ್ತುವಂತ ಕೆಲಸ ಇರೋದಿಲ್ಲ ಮಿಷನರಿಯಿಂದ. ಆಮೇಲೆ ಈಗ ಹೂವಿನ ಕೃಷಿ ಮತ್ತು ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಈ ಬಗ್ಗೆ ಹೇಳಿ. ಹೂವಿನ ಕೃಷಿ ಅಂದ್ರೆ, ನಾವು ಹೂವನ್ನು ಬೆಳಿತೇವೆ, ಗುಲಾಬಿ ವಿಶೇಷವಾಗಿ, ಗುಲಾಬಿ ನಮ್ದು ಜಾಸ್ತಿ, ಹಾಗಂತ ಅದು ಮಾರಾಟಕ್ಕಲ್ಲ, ನಮ್ಗೆ ನೋಡಿ ಖುಷಿ ಪಡ್ಲಿಕ್ಕೆ ಅಂತ ಮಾಡ್ಕೋತೇವೆ. ಅದಕ್ಕೂ ಹಾಗೆ, ಅದಕ್ಕೆ ನೀರು ಗೊಬ್ಬರ ಸ್ವಲ್ಪ ಜಾಸ್ತಿ ಬೇಕು, 2-3 ತಿಂಗಳ ಹಿಂಗ ಒಂದ್ಸಲ ಎರೆಹುಳು ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಹಾಕ್ತೇವೆ ನಾವು. ಅದು ಬಾಳ ಹಾಕೋದಲ್ಲ, ಸ್ವಲ್ಪ ಅಂದ್ರೆ ಸಗಣಿ ಗೊಬ್ಬರ ಅಂದ್ರೆ 1-2 ಕೆಜಿ, ಎರೆಹುಳು ಗೊಬ್ಬರ ಅಂದ್ರೆ 1.5 ಕೆಜಿನೂ ಇಲ್ಲ, 1/2 ಕೆಜಿ ಅಷ್ಟು ಕೊಡೋದು. 3 ತಿಂಗಳಿಗೆ ಒಂದ್ಸಲ ಕೊಡ್ಲೇಬೇಕು, 4 ದಿವಸಕ್ಕೊಂದ್ಸಲ ನೀರ್ ಹಾಕ್ಬೇಕು, ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು. ಮತ್ತೆ ಈ ಹೂವಿನ ಗಿಡ ಹೌದು, ತರಕಾರಿನೂ ಹೌದು. ಈಗ ನಾವಲ್ಲಿ ಮಾಡಿದ್ವಿ ನೋಡ್ತಾ ಕುಂತೀವಿ ಅಂದ್ರೆ ಅದಾಗೋದಿಲ್ಲ, ಅದು ದಿವಸಕ್ಕೆ ಒಂದು ಸಲ ಆದ್ರೂ ಹೋಗಿ ಅದನ್ನೆಲ್ಲ ಮುಟ್ಟಿ ಸ್ವಲ್ಪ ನೋಡಿ ಅಲ್ಲಿ ಅಡ್ಡಾಡಿ ಬರ್ಬೇಕು, ಅಷ್ಟಾದ್ರೆ ಹೂವು ಫುಲ್ ಆಗ್ತದೆ. ಈಗ ಸಿಟಿ ಒಳಗೆಲ್ಲ ನರ್ಸರಿಯಲ್ಲಿ ಏನೋ ಔಷಧಿ ಸಿಂಪಡಣೆ ಮಾಡಿ ಹೂವನ್ನು ಬೆಳೆಸ್ತಾರಂತೆ, 15 ದಿವಸಕ್ಕೆ ಬರ್ತದೆ ಇದು ಹಾಕಿದ್ರೆ ಅಂತ ಹೇಳ್ತಾರೆ. ನಾವು ಆ ತರ ಅಲ್ಲ, ನಾವೇ ಹೋಗಿ ಅದನ್ನು ಮುಟ್ಟಿ ಎಲ್ಲ ಇದು ನೋಡಿ ನೀರು ಬಿಟ್ಟು ಈ ತರ ಮಾಡಿ ಹೂವನ್ನು ಬೆಳೆಸ್ತೇವೆ, ಅದನ್ನು ನಮ್ಮ ಖುಷಿಗೋಸ್ಕರ. ಈಗ ಗುಲಾಬಿ ಆಗ್ಬಹುದು ಅಥವಾ ಬೇರೆ ಬೇರೆ ಹೂವಿನ ಗಿಡಗಳಾಗಬಹುದು, ಇದರಲ್ಲಿ ಕೀಟ ಮತ್ತು ರೋಗಗಳು ಏನೇನು ಬರ್ತವೆ ಮತ್ತು ನಿರ್ವಹಣೆ ಎಲ್ಲ ಮಾಡುದು ಹೇಗೆ? ಕೀಟ ಅಂದ್ರೆ ಅದಕ್ಕೆ ಬರ್ತದೆ, ಈ ಎಲೆ ಎಲ್ಲ ಸುರುಳಿ ಆಗ್ಬಿಡ್ತದೆ ಒಂಥರ ಹುಳ ಇದಾಗಿ, ಇನ್ನು ಹುಳ ತಿನ್ನೋದು ಇದು ಜಾಸ್ತಿ. ಇನ್ನು ಬೇರಿಗೂ ಬರ್ತದೆ ಒಮ್ಮೊಮ್ಮೆ ಬೇರು ಕೊಳೆ, ಅದಕ್ಕೆಲ್ಲ ನಾವೇನ್ ಮಾಡ್ತೇವೆ, ಈಗ ಎಲೆಗೆ ಬಂದಿದ್ದಕ್ಕೆ ಈಗ ನಮ್ದು ಕಟ್ಟಿಗೆಯ ಒಲೆಯಲ್ಲಿ ಬೂದಿ ಇರ್ತದಲ್ಲ, ಆ ಬೂದಿಯನ್ನ ಸಿಂಪಡಣೆ ಮಾಡ್ತೇವೆ. ಇನ್ನು ಬೇರು ಕೊಳೆ ಇದಕ್ಕೆ ಈ ಗೋಮೂತ್ರವನ್ನ ಹಾಕೋದು, ಅಂದ್ರೆ ಒಂದು ತಂಬಿಗೆ ಗೋಮೂತ್ರ ಇದ್ರೆ ಅದ ಒಂದು ಬಕೆಟ್ ಅಂದ್ರೆ ಒಂದು ದೊಡ್ಡ ಬಕೆಟ್ ಅಲ್ಲಿ ಒಂದು ಬಕೆಟ್ ಮಾಡ್ಕೋಬೇಕು, ಅದನ್ನ ಗೋಮೂತ್ರವನ್ನ ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಬೇರು ಕೊಳೆ. ಅದೇ ಮಳೆ ಜಾಸ್ತಿ ಆಗಿ ಸ್ವಲ್ಪ ಬಿಸಿಲು ಬಿದ್ದು ಕೊಳೆ ಬೇರು ಕೊಳೆ ಬರೋದು ಜಾಸ್ತಿ ಹೂವಿನ ಗಿಡಕ್ಕೆ, ಆ ಟೈಮಿಗೆ ಅದನ್ನ ಉಪಯೋಗಿಸ್ತೇವೆ. ಈಗ ನೆಲದಲ್ಲಿ ಅಂದ್ರೆ ಸಾಲು ಮಾಡಿ ನೀವು ತರಕಾರಿ ಬೆಳೆಯುವಂತಹದ್ದು ಅಥವಾ ಗ್ರೋ ಬ್ಯಾಗ್ ಅಂತ ಹೇಳ್ತಿರಲ್ಲ ಅಂತದ್ರಲ್ಲಿ ಬೆಳೀತೀರಾ? ಇಲ್ಲ, ನಮ್ದು ನೆಲದ ಮೇಲೆ ಬೆಳೆಯೋದು, ಮಡಿ ಮಾಡಿಕೊಂಡು ಸ್ವಲ್ಪ ಈಗ ಮೇಲೆ ಅಷ್ಟಕ್ಕೆ ಮಾಡ್ಕೊಬಿಡ್ತೇವೆ ಅಂದ್ರೆ ಮಳೆ ಬಂದ್ಮೇಲೆ ಮಣ್ಣೆಲ್ಲ ರಾಡಿ ಆಗ್ಬಿಡ್ತದಲ್ಲ, ಆ ತರ ಮಾಡಿಕೊಂಡು ಈಗ ಎಲ್ಲ ಬಳ್ಳಿ ಸೌತೆ ಹೆಸೋಳಿಗೆ ಅಂತ ಹೇಳ್ತೇವಲ್ಲ ಅದೆಲ್ಲ ಈಗ ಸ್ವಲ್ಪ ಬಳ್ಳಿ ದೊಡ್ಡ ದೊಡ್ಡ ಆಗಿರ್ತದೆ. ಇನ್ನು ಇದು ಗಣೇಶ ಚೌತಿ ಆ ಟೈಮಿಗೆ ನಮಗೆಲ್ಲ ಬೆಳೆ ಸಿಗ್ತದೆ ಅದು ತರಕಾರಿದು. ಇನ್ನು ಬೇಸಿಗೆಯಲ್ಲಿ ಸ್ವಲ್ಪ ಅಗಲ ಇದು ಮಾಡಿಕೊಂಡು ಆ ತರ ಮಾಡಿ ಮಾಡ್ತೇವೆ. ಹಾಗಲಕಾಯಿ ಬೆಂಡೆ ಬದನೆ ಎಲ್ಲ ಮಾಡ್ತೇವೆ. ಹಾ, ಎಲ್ಲ ಹಾಗಲಕಾಯಿ, ಇನ್ನು ಮೊಗೆ ಮತ್ತೆ ಟೊಮೆಟೊ ಬದನೆಕಾಯಿ ಅದು ಸಾಧಾರಣ ಹಳ್ಳಿಯಲ್ಲಿ ಆಗುವಂತದನ್ನೆಲ್ಲ ಬೆಳಿತೇವೆ. ಇನ್ನು ಗೆಡ್ಡೆ ಗೆಣಸು ಬೆಳೆಯೋದು ಕಡಿಮೆ. ಪೇಟೆಯಿಂದ ದುಡ್ಡು ಕೊಟ್ಟು ತರುವಂತಹ ತರಕಾರಿಗೂ ನೀವು ಬೆಳೆಸಿರುವಂತಹ ತರಕಾರಿಗೂ ಏನ್ ವ್ಯತ್ಯಾಸ ಕಾಣುತ್ತದೆ, ಏನು ಖುಷಿ ಕಾಣುತ್ತದೆ? ನಾವು ಬೆಳೆದಿದ್ದು ನಾವು ಗಿಡದಿಂದ ತಂದು ಕೂಡಲೇ ಅದನ್ನ ಅಡಿಗೆ ಮಾಡಬಹುದು, ಎಲ್ಲಿ ಫ್ರಿಜ್ ಅಲ್ಲಿ ಇಡುವುದು ಇದು ಅಂತ ಸಮಸ್ಯೆ ಇಲ್ಲ. ಇನ್ನು ಪೇಟೆ ತರಕಾರಿಯಲ್ಲಿ ಸಾಕಷ್ಟು ಔಷಧಿಗಳ ಸಿಂಪಡಣೆ ಇರ್ತದೆ, ನಾವು ಅದನ್ನು ನಿಜವಾಗಿ ವಿಷ ನಾವು ಸೇವಿಸುವಷ್ಟೇ ಇದೆ ಅದು. ಆದ್ರೆ ಅನಿವಾರ್ಯದಲ್ಲಿ ಒಮ್ಮೊಮ್ಮೆ ತರಬೇಕಾಗ್ತದೆ, ಎಲ್ಲರಿಗೂ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದು. ಆದ್ರೆ ಆದಷ್ಟು ನಾವು ನಮ್ಮ ತೋಟದಲ್ಲಿ ಇರುವಂತ ಸೊಪ್ಪುಗಳನ್ನೇ ಈ ತಂಬಳಿ ಚಟ್ನಿ ಅಂತದನ್ನು ಮಾಡ್ಕೊಳ್ಬಹುದು, ತೋಟದಲ್ಲಿ ಸಾಕಷ್ಟು ಇರ್ತದೆ ಅದು, ನಾವು ಮಾಡ್ಬೇಕಂತಿಲ್ಲ, ಅದೇ ಆಗಿರ್ತದೆ. ತರಕಾರಿ ಬೆಳಿಲಿಕ್ಕೆ ಆಗದಿದ್ದವ್ರಿಗೆ ಕೂಡ ನಮ್ಮ ತೋಟದಲ್ಲಿ ಇರುವಂತದೇ ಸೊಪ್ಪುಗಳನ್ನು ಬಳಸಿ ಮಾಡ್ಕೊಳ್ಬಹುದು. ಆದಷ್ಟು ಪೇಟೆ ತರಕಾರಿ ಕಡಿಮೆ ಮಾಡ್ಬೇಕು, ಅವರಿಗೂ ಅವರು ರೈತರೆ, ಅವರಿಗೂ ಅದರಿಂದ ಜೀವನೋಪಾಯ ಆಗ್ಬೇಕು ನಿಜ. ಆದ್ರೆ ಈ ಔಷಧಿ ಸಿಂಪಡಣೆ ಮಾಡುವುದು ಅವರಿಗೂ ಕೂಡ ಅನಿವಾರ್ಯ ಆಗ್ಬಹುದು, ಈ ಕೀಟ ಈಗಿನ ಇದರಲ್ಲಿ ಬಹಳ ಜಾಸ್ತಿ ಆದ್ರಿಂದ. ಆದ್ರೆ ನಾವು ಈಗ ಸಿಟಿಯಲ್ಲಿದ್ದವರಿಗೆ ಅದು ಅನಿವಾರ್ಯ, ಹಳ್ಳಿಗಳಲ್ಲಿದ್ದವರಿಗೆ ಪೇಟೆ ತರಕಾರಿ ಅನಿವಾರ್ಯ ಅಲ್ಲ. ಆದ್ರೆ ಈಗ ಕೆಲವೊಬ್ರು ಮಾಡುವಂತ ಇದು ಕಡಿಮೆ ಉದಾಸೀನದಿಂದ ತಗೊಂಡು ತಿಂತಾರೆ. ಆದ್ರೆ ನಮ್ಮ ಹಳ್ಳಿಯಲ್ಲಿ ನಾವು ಬೆಳೆದು ತಿನ್ನೋ ತರಕಾರಿ ಎಷ್ಟು ರುಚಿ ಮತ್ತು ಖುಷಿ ಅದರಲ್ಲಿ ಸಿಗೋದಿಲ್ಲ. ಕೃಷಿಯ ಜೊತೆ ಜೊತೆಗೆ ನೀವು ಮಹಿಳಾ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿದ್ದೀರಿ, ಈ ಬಗ್ಗೆ ಹೇಳಿ. ಮಹಿಳಾ ಸಂಘಟನೆಯಲ್ಲಿ ಬಹಳ ಏನಿಲ್ಲ, ಅಲ್ಪ ಸ್ವಲ್ಪ ಎಲ್ಲಾದರೂ ಭಜನೆ ಅಥವಾ ಈಗ ತಾಳಮದ್ದಲೆ ಒಂದು ಈಗ ಹೀಗೆ ಇದು ಮಾಡ್ತಾ ಇದ್ದೇವೆ ಈಗ ಸ್ವಲ್ಪ ಮಟ್ಟಿಗೆ. ಬಿಟ್ಟರೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಉಂಟು, ಆದ್ರೆ ಮುಂದೆ ಹೋಗಿಲ್ಲ, ಇನ್ನು ಮನೆಯಲ್ಲೇ ಕೂತ್ಕೊಂಡು ಇದು ಮಾಡೋದು ಅಷ್ಟೇ, ಆದ್ರೆ ನೋಡುದು ಕೇಳುದು ಆ ತರ ಅದು ಮಾಡೋದು. ಇನ್ನು ನಮ್ ವಿಶೇಷವಾಗಿ ಅಂದ್ರೆ ಹೂವಿನ ಗಿಡದ ಬಗ್ಗೆ ನಾನು ಹೆಚ್ಚು ಆಸಕ್ತಿ. ಒಂದು ಹಾಡು ಹಾಡ್ಬೋದು ಯಾವ್ದಾದ್ರು? ನಿನ್ನೋರ ತೂ ಪೋರೇವರ ನಾನವಿ ಹರಿ, ಆದಿಯು ಮೊದಲು ನಿನ್ನ ಪಾದವ ನಂಬಿದೆ, ಬೇದವೆಣಿಸದೆ ಮೋದದಾಯಕ, ಆದರದಿಂದಲೇ ಕಾಯೋ ಸೋದರ ಮಾವನ ವೈರಿ, ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸು ಹರಿ. ನಿನ್ನೊರತು ಪೊರೆವ ವರ ನಾನರಿ ಹರಿ, ದಾನವಾಂತಕ ನೀನೇ ಗತಿ ಎಂದು, ಸ್ವಾನುರಾಗದಿಂದ್ಯಾನ ಮಾಡುವೆ ದಾನವಾಂತಕ ನೀನೇ ಗತಿ ಎಂದು, ಸ್ವಾನುರಾಗದಿಂದ್ಯಾನ ಮಾಡುವೆ ಮಾನಭಿಮಾನ ನಿನ್ನದು ವೇಣು ಗೋಪಾಲ ಕೃಷ್ಣ, ಭಾನುಕೋಟಿ ತೇಜ ನಿನ್ನ ದೀನನಾಗಿ ಮಾಡು ಹರಿ. ನಿನ್ನೊರತು ಪೊರೆವ ವರ ನಾನರಿ ಹರಿ. ಬಹಳ ಸಂತೋಷ ರಾಧಾ ದಾನಗೇರಿಯವರೇ, ಕೃಷಿಯನ್ನ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಕೂಡು ಕುಟುಂಬ ಅಂತ ಹೇಳಿದ್ರಿ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಕೃಷಿಯನ್ನು ನೋಡ್ಕೊಳ್ಳುವಂತದ್ದು ಕೂಡ ಒಂದು ಸವಾಲು. ಈ ಸವಾಲನ್ನ ಮೆಟ್ಟಿ ನಿಂತುಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಹವ್ಯಾಸವಾಗಿ ಒಂದು ಭಜನಾ ಮಂಡಳಿ ಆಗ್ಬಹುದು ಅಥವಾ ಒಂದು ತರಕಾರಿ ಹೂವಿನ ಕೃಷಿ ಆಗ್ಬಹುದು ಇದನ್ನು ಕೂಡ ಮುಂದುವರಿಸ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಮಿಶ್ರ ಕೃಷಿ ಅನುಭವ ಈ ವಿಷಯವಾಗಿ ಜೈಡಾ ಗೊಂದದ ರಾಧಾ ದಾನಗಿರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜೀವನಕ್ಕೆ ಪೂರಕ ಸಲಹೆಗಳು. ಕೊತ್ತಂಬರಿ ಸೊಪ್ಪು ದಿನಬಳಕೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವಂತಹ ಆಹಾರ ಪದಾರ್ಥ. ಇದು ಪೋಷಕಾಂಶಗಳ ಆಗರವೇ ಅಂತಲೇ ಹೇಳಬೇಕು. ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಸಿಯಂ, ಪ್ರೋಟೀನ್, ಕ್ಯಾಲ್ಸಿಯಂ, ಫಾಸ್ಫರಸ್, ಥಯಮೀನ್, ನಿಯಾಸಿನ್, ಕೆರೋಟೀನ್, ಹೀಗೆ ಅನೇಕ ಒಳ್ಳೆಯ ಅಂಶಗಳನ್ನು ಇದು ಒಳಗೊಂಡಿದೆ. ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಕೊತ್ತಂಬರಿ ಸೊಪ್ಪು ಬಹಳ ಒಳ್ಳೆಯದು. ಲಿವರ್ನ ಕಾರ್ಯವನ್ನು ವಿಸರ್ಜನಾಂಗ ವ್ಯವಸ್ಥೆಗೆ ಸಹಕಾರಿಯಾಗಿ ವರ್ತಿಸುತ್ತದೆ. ಮಧುಮೇಹಗಳ ಆರೋಗ್ಯಕ್ಕೆ ಕೊತ್ತಂಬರಿ ಸೊಪ್ಪು ಉತ್ತಮ. ಇದು ಇನ್ಸುಲಿನ್ ಉತ್ಪಾದನೆಗೆ ಪ್ರಚೋದಿಸುತ್ತದೆ. ಆ ಮೂಲಕ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಮರೆಗುಳಿತನಕ್ಕೆ ಮದ್ದಾಗಿ ಕಾರ್ಯನಿರ್ವಹಿಸಬಲ್ಲದು. ಕೊಬ್ಬು ಕರಗಿಸುವಂತಹ ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳನ್ನು ಇದು ಹೊಂದಿದ್ದು ಲಂಗ್ ಕ್ಯಾನ್ಸರ್, ಕ್ಯಾವಿಟಿ ಕ್ಯಾನ್ಸರ್ಗಳಿಂದ ರಕ್ಷಿಸುವ ಕಾರ್ಯವನ್ನು ಕೊತ್ತಂಬರಿ ಸೊಪ್ಪಿನಿಂದ ಸಾಧ್ಯವಾಗುತ್ತದೆ. ಕೊತ್ತಂಬರಿ ಸೊಪ್ಪು ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದ್ದು ಇನ್ಫ್ಲಮೇಟರಿ ಕಾಯಿಲೆಗಳಿಂದ ದೂರವಿರುವುದಕ್ಕೆ ಇದು ಸಹಕಾರಿ. ಅಂತೆಯೇ ಕೊತ್ತಂಬರಿ ಸೊಪ್ಪಿನ ಆಂಟಿಸೆಪ್ಟಿಕ್ ಗುಣವು ಬಾಯಿಯಲ್ಲಿನ ಹುಣ್ಣುಗಳನ್ನು ಗುಣಮಾಡುವುದಕ್ಕೆ ಸಹಕರಿಸುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಮಹಿಳೆಯರ ಆರೋಗ್ಯಕ್ಕೆ ಕೊತ್ತಂಬರಿ ಸೊಪ್ಪು ವರದಾನವಾಗಿದ್ದು ಋತುಚಕ್ರ ನಿರ್ವಹಣೆಗೆ ಸಹಕಾರಿ. ನರವ್ಯವಸ್ಥೆಯನ್ನು ಸ್ಥಿಮಿತದಲ್ಲಿ ಇಡುವುದೇ ಅಲ್ಲದೆ ರಕ್ತಹೀನತೆ ಸಮಸ್ಯೆಯಿಂದ ದೂರವಿರಿಸುವ ಸಾಮರ್ಥ್ಯ ಕೊತ್ತಂಬರಿ ಸೊಪ್ಪಿಗೆ ಇದೆ. ಸೀತಾಫಲವು ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವಂತಹ ಹಣ್ಣುಗಳಲ್ಲಿ ಒಂದು. ಅನೇಕ ರೋಗಗಳ ವಿರುದ್ಧ ಹೋರಾಡುವುದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸೀತಾಫಲವು ಸಹಕಾರಿಯಾಗ್ತದೆ. ಪೊಟ್ಯಾಸಿಯಂ, ಮೆಗ್ನೀಷಿಯಂ ಹಾಗೂ ವಿಟಮಿನ್ ಎಯ ಉತ್ತಮ ಮೂಲ ಸೀತಾಫಲ. ಇದರ ಜೊತೆಯಲ್ಲಿ ಕ್ಯಾಲ್ಸಿಯಂ, ತಾಮ್ರದ ಅಂಶ, ನಾರಿನ ಅಂಶ, ಫಾಸ್ಫರಸ್ನ ಆಗರ ಇದಾಗಿದೆ. ಒಳ್ಳೆಯ ಪ್ರಮಾಣದಲ್ಲಿ ಉತ್ತಮ ಕ್ಯಾಲರಿಯನ್ನು ಹೊಂದಿರುವಂತಹ ಸೀತಾಫಲವು ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ನೀಡುತ್ತದೆ. ತುಂಬಾ ರುಚಿಯನ್ನು ಕೂಡ ಹೊಂದಿದೆ. ಒಳ್ಳೆಯ ಸುವಾಸನೆಯನ್ನು ಹೊಂದಿರುವ ಈ ಹಣ್ಣು ವಿಶ್ವದಲ್ಲೆಲ್ಲ ಸೇವಿಸುವಂತಹ ಹಣ್ಣು. ಹೃದಯದ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ಮೂಳೆಗಳ ಆರೋಗ್ಯಕ್ಕೆ ಸೀತಾಫಲವು ಸಹಕಾರಿ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಲ್ಸರ್, ಒಸಡು ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಸೀತಾಫಲವು ಅನುಕೂಲಕಾರಿ. ಗರ್ಭಿಣಿಯರಿಗೆ ಈ ಹಣ್ಣು ತುಂಬಾ ಒಳ್ಳೆಯದು. ಸೀತಾಫಲವು ದೃಷ್ಟಿಯನ್ನು ಹೆಚ್ಚಿಸುವುದಕ್ಕೆ, ಆರ್ಥರೈಟಿಸ್ ನಿರ್ವಹಣೆಗೆ, ಸುಸ್ತನ್ನು ಕಡಿಮೆ ಮಾಡುವುದಕ್ಕೆ, ಅನಿಮಿಯಾ ಅಥವಾ ರಕ್ತಹೀನತೆಯನ್ನು ಕಡಿಮೆ ಮಾಡುವುದಕ್ಕೆ ಪರಿಣಾಮಕಾರಿಯಾಗಿದೆ. ವಿಟಮಿನ್ ಸಿಯನ್ನು ಹೆಚ್ಚಾಗಿ ಹೊಂದಿರುವುದರಿಂದ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ನ ವಿರುದ್ಧ ಇವು ಹೋರಾಡುತ್ತವೆ. ಆ ಮೂಲಕ ನಾವು ರೋಗಗಳಿಂದ ದೂರ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಸೀತಾಫಲದ ಸೇವನೆಯಿಂದಾಗಿ ನಾವು ಯಾವಾಗಲೂ ಆಲಸ್ಯದಿಂದ ದೂರವಾಗಿ ಚಟುವಟಿಕೆಯಿಂದ ಇರುವುದಕ್ಕೆ ಸಾಧ್ಯವಾಗುತ್ತದೆ. ದೇಹದಲ್ಲಿ ನೀರಿನ ಅಂಶ ಸಮತೋಲನದಿಂದ ಇರುವುದಕ್ಕೆ ಮತ್ತು ಆಮ್ಲ ಶೇಖರಣೆ ಆಗದ ಹಾಗೆ ನೋಡಿಕೊಳ್ಳುವುದಕ್ಕೆ ಇದು ಅನುಕೂಲಕಾರಿ. ಒಳ್ಳೆಯ ಜೀರ್ಣಕ್ರಿಯೆಗೆ, ಮಲಬದ್ಧತೆ ನಿವಾರಣೆಗೆ ಸೀತಾಫಲವು ಒಳ್ಳೆಯದು. ಮುಖ್ಯವಾಗಿ ಇದರಲ್ಲಿರುವಂತಹ ಮೆಗ್ನೀಷಿಯಂ ಅನೇಕ ಆರೋಗ್ಯ ಸಹಕಾರಿ ಅಂಶಗಳಿಂದ ಕೂಡಿದೆ. ಇದು ಪಾರ್ಶ್ವವಾಯು ಹಾಗೂ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತದೆ. ಅದರಲ್ಲಿಯೂ ಹೃದಯಾಘಾತದಿಂದ ಕಾಪಾಡುವುದಕ್ಕೆ ಸಹಕಾರಿಯಾಗಿದೆ. ಒಳ್ಳೆಯ ಕೂದಲಿನ ಬೆಳವಣಿಗೆಗೆ ಸೀತಾಫಲವು ಅತ್ಯುತ್ತಮ. ಯಾವಾಗಲೂ ಸೀತಾಫಲವನ್ನು ಸೇವಿಸುವಂತಹದ್ದು ಅನೇಕ ತೊಂದರೆಗಳು ಬಾರದ ಹಾಗೆ ತಡೆಯುವಲ್ಲಿ ಅನುಕೂಲ ಮಾಡಿಕೊಡುತ್ತದೆ. ಅದರಲ್ಲಿಯೂ ರ್ಯೂಮಟಾಯ್ಡ್ ಆರ್ಥರೈಟಿಸ್ ಅಥವಾ ಗಂಟು ಬಾವು ಬಾರದ ಹಾಗೆ ತಡೆಯುವುದಕ್ಕೆ ಹೆಚ್ಚು ಸಹಕಾರಿ. ಒಳ್ಳೆಯ ಪ್ರಮಾಣದಲ್ಲಿ ಕಬ್ಬಿಣದ ಅಂಶವನ್ನು ಹೊಂದಿರುವುದರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ. ತೂಕ ಕಡಿಮೆ ಇರುವವರು ತೂಕವನ್ನು ಆರೋಗ್ಯಯುತವಾಗಿ ಹೆಚ್ಚಿಸಿಕೊಳ್ಳಬೇಕೆಂದರೆ ಸೀತಾಫಲವನ್ನು ಸೇವಿಸುವಂತಹದ್ದು ಒಳ್ಳೆಯದು. ಹೆಚ್ಚಿನ ಪೋಷಕಾಂಶಗಳು ಕೂಡ ದೇಹವನ್ನು ಸೇರ್ತದೆ. ಅಲ್ಲದೆ ದೇಹಕ್ಕೆ ಯಾವುದೇ ಅಪಾಯ ಇಲ್ಲ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಅನೇಕ ತೊಂದರೆಗಳಿಂದ ದೂರ ಇಡುವುದಕ್ಕೆ ಸಾಧ್ಯವಾಗುತ್ತದೆ. ಸಂಶೋಧನೆಗಳು ದೃಢೀಕರಿಸಿದ ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ತಾಮ್ರದ ಅಂಶವು ಗರ್ಭಿಣಿಯರಿಗೆ ಉತ್ತಮವಾಗಿದ್ದು ಪ್ರೀಮೆಚೂರ್ ಮಗುವಿನ ಜನನ ಆಗದ ಹಾಗೆ ತಡೆದು ಸರಿಯಾದ ಸಮಯಕ್ಕೆ ಆರೋಗ್ಯಯುತ ಮಗುವಿನ ಜನನಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ವಿಟಮಿನ್ B6 ಅಂಶವನ್ನು ಕೂಡ ಸೀತಾಫಲವು ಹೊಂದಿರುವುದರಿಂದ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು. ಆದಷ್ಟು ಮಾನಸಿಕ ಖಿನ್ನತೆಯಿಂದ ದೂರವಿರಿಸುತ್ತದೆ. ಸ್ನಾಯು ಸೆಳೆತದಿಂದ ಉಂಟಾಗುವಂತಹ ನಡುಕದಿಂದ ರಕ್ಷಿಸುವ ಸಾಮರ್ಥ್ಯ ಸೀತಾಫಲದ್ದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಜನಪದ ಸಂಗೀತದಲ್ಲಿ ಗೋವಿಂದ ಯಂಕೋಗೌಡ ಹಾಗೂ ಸಂಗಡಿಗರಿಂದ ಗುಮ್ಟೆ ಪಾಂಗ್. ತಾಯಿ ಮಗನಿಗೆ ಈಗ ಮಾಡಪ್ಪ ಬುದ್ಧಿ ಹೇಳ್ತಾಳೆ, ಅವನಾದ್ರೂ ಮುಗಲೂರು ದಂಡಿಗೆ ಹೋಗ್ತೀನಿ ಅಂತಲ್ಲ, ತಾಯಿ ದಂಡಿಗೆ ಹೋಗ್ಬೇಡ, ಕಡ್ಗಣ್ಣಲ್ಲಿ ಕಣ್ಣಿ ಇದ್ದಿರ್ತಾಳೆ. ಯತಿದ ಸವಿತಾಯೇ ನನ್ನವು, ಯತಿದ ಸವಿತಾಯೇ ನನ್ನವು, ಸವಿತಾಯೇ ನನ್ನವು, ಯತಿದ ಸವಿತಾಯೇ ನನ್ನವು, ಯತಿದ ಸವಿತಾಯೇ ನನ್ನವು, ಚಟಿ ಗಣಿಯರಲ್ಲಿ ಹೋಗಿರಿ. ನಾನು ಮಗಲೂರ ದಂಡಿಗೋ, ನಾನು ಹೊರತೆ ಮಗಲೋರ ದಂಡಿಗೋ, ನಾನು ಹೊರತೆ ಮಗಲೋರ ದಂಡಿಗೋ, ಕೇಳೆಯನ್ನ ನಿನಗೆಂತ ಮುಗಲೂರ ದಂಡೇಲೋ, ಎಲ್ಲ ಮಗನೇ ನಿನಗೆಂತ ಮುಗಲೂರ ದಂಡೇಲೋ, ನಿನಗೆಂತ ಮುಗಲೂರ ದಂಡೇಲೋ, ದಂಡಿಗೋದರಿಲ್ಲ ಬಂದೋರಿಲ್ಲವೋ, ನಿನಗೆಂತ ಬಂದೋರಿಲ್ಲೋ ತೊಡಿಯ ಮೇಲೆ ಕುಳ್ಳೇಸ ಕಂಡಾಳೋ ತಂಡಿ ಬಾರೋ ಬಂದೋರಿಲ್ಲೋ ತೊಡಿಯ ಮೇಲೆ ಕುಳ್ಳೇಸ ಕಂಡಾಳೋ ತೊಡಿಯ ಮೇಲೆ ಕುಳ್ಳೇಸ ಕಂಡೇರೆ ಹಾಲ ಕುಡಿಯೋ ಮಗನೇ ಲಂದಾಳೋ ತೊಡಿಯ ಮೇಲೆ ಕುಳ್ಳೇಸ ಕಂಡೇರೆ ಹಾಲ ಕುಡಿಯೋ ಮಗನೇ ಅಂದಾಳೋ ಹಾಲ ಕುಡಿಯೋ ಮಗನೇ ಕೈ ದೊಂದೆ ಮುಡಿಯ ಬಿಚ್ಚಾಳು ಹಾಲ ಕುಡಿಯೋ ಮಗನೇ ಅಂದೇಳಿ ಕಟ್ಟಿ ದೊಂದೆ ಮುಡಿಯ ಬಿಚ್ಚಾಳು ಕಟ್ಟಿ ದೊಂದೆ ಮುಡಿಯ ಬಿಚ್ಚೇರೆ ಕಡಗಣ್ಣಲೆ ಕಣ್ಣೀರು ಬಿಡುವಾಳು ಕಟ್ಟಿ ದೊಂದೆ ಮುಡಿಯ ಬಿಚ್ಚೇರೆ ಕಡಗಣ್ಣಲೆ ಕಣ್ಣೀರು ಬಿಡುವಾಳು ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಪಟ್ಟಾಣ ಕೊಗುವಾಗೆ ತಾಯಿನ ಬರ ತಂದೆ ಕೊಗುವಾಗೆ ನಿಂತು ನೋದೇನು ಬರಾವೋ ಯಮುನ ಪಟ್ಟಾಣ ಕೊಗುವಾಗೆ ನಿಂತು ಬರ ರಟ್ವೇನು ಬರಾವೋ ಬರೇನು ಬರಾವೋ ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ನಿಂತು ಬರ ರಟ್ವೇನು ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣ ಬರ ತಮ್ಮೇನ ಬರಾವೋ ಪಟ್ಟಾಣ ಕೊಗುವಾಗೆ ಅಣ್ಣನ ಬರ ತಮ್ಮೇನ ಬರಾವೋ ಅಣ್ಣನ ಬರ ತಮ್ಮೇನ ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣನ ಬರ ತಮ್ಮೇನ ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಒಂದ ಮಡದೇನ ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೇನ ಬರಾವೋ ಬೆನ್ನಿಗೆ ಬಲ ಮಡದೇನ ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಮಡದೇನ ಬರಾವೋ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ಗಾರೀನ ಗಂಟೇನೋ ಯಮುನ ಒಂದೆ ಪಟ್ಟಾಣುವಾಗೆ ನಾಮಿ ಮಡಿದ ದಾನ ಧರ್ಮವೋ ನಾಮಿ ಮಡಿದ ಗುಡ್ಡಿನ ಗಂಟೇನೋ ಮದುವೆ ಮತ್ತೆ ಬೆನ್ನಲು ಬುರಾವೋ ನಾಮಿ ಮಡಿದ ಗಂಟೇನು ಮದುವೆ ಮತ್ತೆ ಬೆನ್ನಲು ಬುರಾವೋ ಮದುವೆ ಮತ್ತೆ ಬೆನ್ನಲು ಬುರಾವೋ ನಾಮಿ ಮಡಿದ ದಾನ ಧರ್ಮವೋ